ರಾತ್ರಿಲಿ ಗದ್ದೆಯ ಕಾಯಲು ಆಹ ಬುದ್ಧಿಯ ನೀ ತಂದರೆ ಇಂದ್ರನ ಲೋಕದ ಬೇಸಾಯ ತೋರುವೆ ಮಂಚಿಗೆ ನೀ ಬಂದರೆ ಕಟ್ಟು ಮಾಡಬೇಡ ಹೆಣ್ಣಿಗೆ ಹೋಗಯ್ಯ ಹೋಗಯ್ಯ ಹಕ್ಕಿ ಬಂತಯ್ಯ ಬೀಸು ಬೀಸು ಬೀಸು ಬೀಸು ಅತ್ತ ಇತ್ತ ಬತ್ತದ ತುಂಬು ತುಂಬು ತೆನೆಯಿದೆ ತುಕ್ಕಿ ತುಕ್ಕಿ ತಿನ್ನುವ ಹಕ್ಕಿ ಮೇಲೆ ಕುಂತಿದೆ ತಾರೆ ತಾರೆ ತಾರೆ ಕವಣೆ ಕಲ್ಲ ನೀಗಲೇ ಬೀಸುವೆ ಬೀಸುವೆ ಬೀಸುವೆ ಅತ್ತ ಇತ್ತ ಬತ್ತದ ತುಂಬು ತುಂಬು ತೆನೆಯಿದೆ ಕುಕ್ಕಿ ಕುಕ್ಕಿ ತಿನ್ನುವ ಹಕ್ಕಿ ಮೇಲೆ ಕುಂತಿದೆ ಹಸಿರ ಪರಿಸರ ನಮ್ಮ ಜೀವಕ್ಕೆ ತುಂಬಾ ನೆರವಿಗೆ ಬರುತ್ತೆ ಅಲ್ವಾ ರೈತ ಬಾಂಧವರೇ ಶ್ರೋತೃಗಳೇ ನಮ್ಮ ಸುತ್ತಮುತ್ತಲಿನ ಪರಿಸರ ಹಸಿರಾಗಿದ್ದಷ್ಟು ಒಳ್ಳೆಯದು ರೈತರ ಕಸುಬೆ ಹಸಿರು ಕೆಲಸ ಹಸಿರನ್ನ ಸೃಷ್ಟಿ ಮಾಡಿ ಹಸಿರನ್ನ ಹೆಚ್ಚಿಗೆ ಮಾಡುವ ಕಾಯಕದಲ್ಲಿ ನೆರವಾಗುವ ಭಾಗಿಯಾಗುವ ರೈತರು ಮರಗಿಡಗಳನ್ನು ಬೆಳೆಸ್ತಾ ಇರ್ತಾರೆ ಸಸ್ಯ ಸಂಕುಲದ ಮಧ್ಯದಲ್ಲಿ ಸಂತೋಷಕರವಾಗಿ ಜೀವನ ಮಾಡೋದೇ ರೈತನ ನೆಮ್ಮದಿಯ ಅಭಿವೃದ್ಧಿಯ ಸಂಕೇತ ಆಗ್ತದೆ ರೈತ ಈ ನಾಡಿನ ಒಡೆಯ ಅನ್ಕೊಂಡು ಹೇಳೋದಿದೆ ಪರಿಸರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ಅನ್ನದಾತ ಭೂಮಿಯನ್ನ ಹಾಳಾಗದಂತೆ ನೋಡ್ಕೊಂಡ್ರೆ ಅದಕ್ಕಿನ್ನಷ್ಟು ಸಾರ್ಥಕತೆ ಬರುತ್ತೆ ಭೂಮಿ ಬರಡಾದ್ರೆ ಇಡೀ ಸಮಾಜವೇ ತಲ್ಲಣಗೊಳ್ಳುತ್ತೆ ಸಮಾಜ ರೋಗಗ್ರಸ್ತವಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ರೈತರೊಂದಿಗೆ ರೈತರಲ್ದವರು ಸಹ ಪರಿಸರದ ಹಸಿರನ್ನು ಹೆಚ್ಚಿಸುವ ಕಾಯಕದಲ್ಲಿ ಕೈ ಜೋಡಿಸಿದ್ರೆ ಅನುಕೂಲವೇ ಇನ್ನು ಮುಂದೆ ಕೇಳುವ ಆಶಾ ಕಿರಣಗಳು ಚಿತ್ರಕ್ಕಾಗಿ ಹಸಿ ಹಸಿರಿನ ಪರಿಸರ ಎಂಬ ಗೀತೆಯನ್ನು ಶ್ವೇತಪ್ರಭು ಮತ್ತು ಅನಿಲ್ ಅಂಬಾರಿಯವರ ದನಿಯಲ್ಲಿ ಸಂಗೀತ ಸಾಯಿ ಗುರುನಾಥ್ ರಚನೆ ದೊಡ್ಡರಂಗೇಗೌಡ ಸರೀರ ಸೊಗಬು ಎಲ್ಲ ಹಾಳಾದರೆ ವಿಕೃತಿಯ ರೋಗವು ಮನೆಗೊಂದು ಗಿಡ

ರೈತ ಬಾಂಧವರೇ, ಈ ಭೂಮಿಯ ಎಲ್ಲ ಕೆಲಸಗಳಿಗೂ ಯಾವ ಜಾತಿಯವರು ಬೇಕು ಅಂತ ಈ ಭೂಮಿ ತಾಯಿ ಕೇಳೋದಿಲ್ಲ. ಎಲ್ಲ ಜಾತಿಯವರು ಬೇಕು, ಎಲ್ಲ ವರ್ಗದವರು ಬೇಕು, ಎಲ್ಲ ಸ್ತರದವರು ಬೇಕು. ವಿಭಿನ್ನ ವರ್ಗದ ಜನಗಳು ಈ ಭೂಮಿ ತಾಯಿಯ ಕೆಲಸದಲ್ಲಿ ಭಾಗಿಗಳಾದರೆ ಆಗ ನೋಡಿ ಹಸನಾದ ಬದುಕಿಗೆ ಹಂದರವೇ ನಿರ್ಮಾಣ ಆಗುತ್ತೆ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ರೈತ ನಗುವುದು ಭಾರತ, ಈ ಭಾರತ ದಿವಸ ಲೋಕದ ಸ್ನೇಹಿತ, ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಕೀನ್ಯಾ ದೇಶದ ಕೃಷಿ ಮತ್ತು ಪರಿಸರ ಕುರಿತು ಡಾಕ್ಟರ್ ಎಸ್ ಜೆ ಮಂಚೇಗೌಡ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇಳು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇಳು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇಳು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ. ನಿಧನ ಸುದ್ದಿ. ಕುಂಜಲಗಿರಿ ಮುಕ್ಕಾಟಿರ ಎಂಬಿ ಸುಬ್ಬಯ್ಯ ಜಯ ಅವರು ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. 76 ವರ್ಷ ಪ್ರಾಯದ ಮುಕ್ಕಾಟಿರ ಸುಬ್ಬಯ್ಯ ಜಯ ಅವರ ಅಂತ್ಯಕ್ರಿಯೆ ನಾಳೆ ಬೇತ್ರಿ ನಾಲ್ಕೇರಿ ಹೆಮ್ಮಾಡುವಿನಲ್ಲಿ ನಡೆಯಲಿದೆ. ವೆಸ್ಟ್ ನಮ್ಮಲೆ ಕಾರಳನ ಚಟ್ಟನಡ ಪೌತಿ ನಾಣೆಂಡ ಪೊಣ್ಣು ಯಶೋದಾಯಿಂಗ ಇಂದು ಮರಣಪಟ್ಟಿದ್ದು, ಎಳುವುದು ಬೈತ್ರ ಚಟ್ಟಂಗಡ ಯಶೋದ ನಾಣಯ್ಯ ಎಂಗಡ ತಾಮನೆ ಕೆಚ್ಚಿಟ್ಟಿರ ಎಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಎಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಸುದ್ದಿ ಜಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆ ರವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕೂಡು ಕೂಟಲಿ ಇಂದು ಮಡಿಕೇರಿ ಜಿಲ್ಲಾ ಆಸ್ಪತ್ರೆನ ಸಭಾಪಡೆಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಕಾರ್ಯಕ್ರಮ ನಡೆದು ಕಾರ್ಯಕ್ರಮಕ್ಕೂ ಮುಂದೆ ಜಿಲ್ಲಾಡಳಿತ ಭವನದ ಅಂಗಳದ ಜಿಲ್ಲಾ ಆಸ್ಪತ್ರೆ ಮೂಟ ನಮ್ಮ ದನಿಗಳನ್ನು ಕೂಡಿಸೋಣ ಮತ್ತು ಕ್ರಮ ಕೈಗೊಳ್ಳೋಣ ಅಂತ ಹೇಳೋ ಘೋಷವಾಕ್ಯದೊಟ್ಟಿಗೆ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನದ ಜಾಥಾ ನಡೆದು ಜಾಥಾಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಶೌಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ ಲೋಕಲಿ ಅಪಘಾತದಿಂದ ಜಾಸ್ತಿ ಸಾವುಗಾದೆ, ಹಾಗೆ ಎರಡನೇದಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಜಾಸ್ತಿ ಜನ ಪ್ರಾಣ ಕಳ್ಕೊಳ್ತವಳೋ, ಆದ್ದರಿಂದ ಈ ಕಾಯಿಲೆ ಬರದಂಗೆ ಜಾಸ್ತಿ ಸರಿಯಾದ ಎಚ್ಚರ ತಕೊಳಕ್ಕೂ, ಅತಿಯಾದರೆ ಅಮೃತ ವಿಷಾತ ಹೇಳೋದನ್ನು ಮರೆಯಕ್ಕಾದು, ಕ್ಯಾನ್ಸರ್ ಬರೋ ಹೆದರಿಕೆಯನ್ನು ತುಪ್ಪಿಸಿಕೆ, ಆರೋಗ್ಯಕರ ಜೀವನ ಶೈಲಿ ಮತ್ತು ವಯಸ್ಸಿಗೆ ತಕ್ಕಂಗೆ ತಿನ್ನುವ ತೀನಿನ ಬಳಸಿಕೊಳ್ಳೋಕ್ಕೂ, ಪ್ರತಿದಿನ ವ್ಯಾಯಾಮ ಯೋಗ ಮಾಡೋಕ್ಕೂ, ಇದರೊಟ್ಟಿಗೆ ತಡೆಗೆ ಸರಿ ಹೊಂದುವ ಕೆಲಸ ಮಾಡೋಕ್ಕೂ ಅಂತ ಜಿಲ್ಲಾಧಿಕಾರಿಗಳು ಹೇಳ್ದು. ಜಿಲ್ಲಾ ಆಸ್ಪತ್ರೆಯನ್ನ ಶಸ್ತ್ರಚಿಕಿತ್ಸಕ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನಂಜುಂಡಯ್ಯ ಮಾತಾಡಿ, ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಹೆದರಿಕಾದು, ಯಾವುದೇ ಕಾಯಿಲೆಕ್ಕೂ ಸರಿಯಾದ ಮದ್ದುಟ್ಟು ಅದನ್ನು ಸುರುಳೆ ಕಂಡು ಹಿಡಿದು ಗುಣ ಮಾಡಿಕೊಳ್ಳೋಕ್ಕೂ, ಪರಿಸರದಿಂದ ತುಂಬ ಕಾಯಿಲೆಗ ಬಂದದೆ ಎಚ್ಚರ ತಗೊಳ್ಳೋಕ್ಕೂ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಕಳ್ಳಿಚಂಡ ಕಾರ್ಯಪೌ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮಡಿಕೇರಿ ನಗರಸಭೆ ವ್ಯಾಪ್ತಿಯ 9, 2, 17, 17, 18 ಮತ್ತು 21 ವಾರ್ಡ್ಗಳ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಇಂದು ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನವು ಭೂಮಿ ಪೂಜೆ ಮಾಡಿದೋ. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ನಾಳೆ ಸಾಯಂಕಾಲ 5 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದೈತ. ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿಡೋ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಡೆಯಿಂದ ಇದೇ ತಿಂಗಳ ತಾರೀಕು 10-24 ಮುಟ ಜಿಲ್ಲೆನ ಬೇರೆ ಬೇರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದೈತ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ತಿಳಿಸಿಡೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ತೋಟಗಾರಿಕೆ ಇಲಾಖೆ ಕಡೆಯಿಂದ ಹೆಸರು ಪಡೆದ ಪ್ರವಾಸಿ ಜಾಗ ಮಡಿಕೇರಿ ರಾಜಾ ಸೀಟ್ಲಿ ತಾರೀಕು 6 ಮುಟ ಏರ್ಪಾಡಾಗಿರುವ ಹೂ ಹಣ್ಣಿನ ಪ್ರದರ್ಶನ ತುಂಬಾ ಪೊರಲಾಗಿ ಕಾಣ್ತಾ ಉಂಟು. ಹೂಗಳಿಂದ ತಯಾರಾಗಿರುವ ಕಲಾಕೃತಿಗ ಒಂದಕ್ಕೊಂದು ಮಿಗಿಲಾಗಿ ಎದ್ದು ಕಾಣ್ತಾ ಉಂಟು. 4 ನಾಡು ಅರಮನೆಯ ಕಲಾಕೃತಿನ ಚಿತ್ರದಲ್ಲಿ ರಾಜರು ಕುದ್ದದು, ಸಿಂಡ್ರೆಲಾ, ವೈನ್ ಕಪ್ ಸೇರಿದ ಚಿತ್ರಗ, ಹೆಸರುಕಾಳು ಮತ್ತೆ ಬಿಳಿ ಎಳ್ಳಲ್ಲಿ ತಯಾರಾಗಿರುವ ಸೈನಿಕ ನೋಡಿದವಕ್ಕೆ ತುಂಬಾ ಖುಷಿ ಕೊಡ್ತಾ ಉಂಟು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ವೀರಸೇನಾನಿ ಜನರಲ್ ಕೆಎಸ್ ತಿಮ್ಮಯ್ಯ, ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ, ರಾಷ್ಟ್ರಕವಿ ಕುವೆಂಪು, ಸ್ವಾಮಿ ವಿವೇಕಾನಂದ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಪುನೀತ್ ರಾಜ್ಕುಮಾರ್ ಸೇರಿದಂಗೆ ಸುಮಾರು ಗಣ್ಯರ ಕಲಾಕೃತಿನ ತರಕಾರಿ ಮತ್ತೆ ಹಣ್ಣಲ್ಲಿ ಕೆತ್ತಿಯಳು. ಬೇರೆ ಬೇರೆ ತರಹದ ಅಲಂಕಾರಿಕ ಗಿಡಕ, ಈಕೆ ಬಾನೆ, ಹೂವಿನ ಜೋಡಣೆ, ಹಂಗೆ ಆಂಥೋರಿಯಂ ಹೂವಿನ ಪ್ರದರ್ಶನ ತುಂಬಾ ಪೊರಲಾಗಿ ಉಂಟು. ಇನ್ನು ಗಾಂಧಿ ಬಾಣಲಿ 60 ಜಾಸ್ತಿ ವಸ್ತು ಪ್ರದರ್ಶನದ ಮಳಿಗೆಗಳ ಸುಮಾರು ಇಲಾಖೆಗೆ ಏರ್ಪಾಡು ಮಾಡಿಳು. ಒಟ್ಟಾರೆ ಈ ಪ್ರದರ್ಶನ ಜಿಲ್ಲೆ ಸೇರಿದಂಗೆ ಹೊರಗಿನ ಜನ ಬಂದು ನೋಡಿ ತುಂಬಾ ಖುಷಿ ಪಡ್ತಾವಳು. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಕಡೆಯಿಂದ ಅಂತರ ದಕ್ಷಿಣ ವಲಯದ ಗೂಡೆಗಳ ಹಾಕಿ ಆಟ ಇದೇ ತಿಂಗಳ ತಾರೀಕು 7 ಮತ್ತು 8 ಎರಡು ದಿನ ಮಡಿಕೇರಿ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಹಾಕಿ ಟರ್ಪಾಣಿಯಲ್ಲಿ ನಡೆದಿದೆ. ಸಂಜೀವಿನಿ KSRLPSನ ಕಡೆಯಿಂದ ಅನುಷ್ಠಾನ ಆಗ್ತಿರುವ NRLM ಯೋಜನೆಯಡಿಯಲ್ಲಿ ಗ್ರಾಮೀಣ ಹೆಣ್ಣುಜನರ ಸಾಮಾಜಿಕ ಮತ್ತು ಆರ್ಥಿಕ ಬಲವರ್ಧನೆಗಾಗಿ ಸಂಜೀವಿನಿ ಸ್ವಸಹಾಯ ಸಂಘಗಳ ಹೆಣ್ಣುಜನ ತಯಾರು ಮಾಡಿದ ವಸ್ತುಗಳ ಮಾರಾಟ ಮಾಡುವ ಜಿಲ್ಲಾ ಮಟ್ಟದ ವ್ಯಾಪಾರ ಮೇಳ ಇದೇ ತಿಂಗಳ ತಾರೀಕು 7 ಮತ್ತು 8 ಎರಡು ದಿನ ಮಡಿಕೇರಿಪೇಟೆನ ಗಾಂಧಿ ಬಾಣಲಿ ಏರ್ಪಾಡಾಟುತ್ತ ಜಿಲ್ಲಾ ಪಂಚಾಯತಿನ CEO ಡಾಕ್ಟರ್ ಎಸ್ ಆಕಾಶವು ತಿಳಿಸಿಳು. ಕರಡಗ್ರಾಮಲ್ಲಿ ಕಾಡಾನೆಗಳ ಉಪದ್ರ ದಿನಕ್ಕೆ ಮಿತಿಮೀರಿ ಹೋಗ್ತಾ ಉಂಟು. ರೈತರು ಬೆಳೆಸಿದ ಬೆಳೆಗಳ ಆನೆಗ ಮೆಟ್ಟಿ ತಿಂದು ಹಾಳು ಮಾಡ್ತಾವಳು. ಸಂಬಂಧಪಟ್ಟ ಇಲಾಖೆಯು ತಕ್ಷಣ ಕ್ರಮ ತಗೊಳ್ಳಕುತ್ತ ಅಲ್ಲಿನ ಗ್ರಾಮಸ್ಥರು ಒತ್ತಾಯ ಮಾಡಿಳು. ಮಂಡ್ಯ ಜಿಲ್ಲೆನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಜಿಲ್ಲೆನ ಬಲಮುರಿ ಗ್ರಾಮದ ಚೆಯ್ಯಂಡ ತಿಮ್ಮಯ್ಯವು ನೇಮಕ ಆಗಳು. ಇವು ಹಿಂದೆ ಬೆಸ್ಕಾಂ SPಯಾಗಿ ಕಾರ್ಬಾರ್ ಮಾಡಿಳು. 2023-24 ಸಾಲಿ ಮಡಿಕೇರಿ ನಗರಸಭೆನ ಆಯವ್ಯಯ ತಯಾರು ಮಾಡುವ ಕುರಿತು ಆದಾಯ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಸರಿಯಾದ ಸಲಹೆ ತಕಣಿಕೆ 4:00 ಮಧ್ಯಾಹ್ನ 3 ಗಂಟೆಗೆ ಮಡಿಕೇರಿಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ನಗರಸಭೆನ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆದಿತ್ತ. ಪೌರಾಯುಕ್ತರು ತಿಳಿಸಿಡೋ. ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ಇದೇ ತಿಂಗಳ ತಾರೀಕು 24 ಮಧ್ಯಾಹ್ನ 3 ಗಂಟೆಗೆ ಅಂಚೆ ಅದರ ಸಭೆ ನಡೆದಿದೆ. ಅಂಚೆ ಸೇವೆಗೆ ಸಂಬಂಧಪಟ್ಟಂಗೆ ಏನಾರು ಪುಕಾರುಗ ಇದ್ದರೆ ಇದೇ ತಿಂಗಳ ತಾರೀಕು 23 ಕಚೇರಿ ಕಳಿಸಿಕೊಡಕುತ್ತ ಅಂಚೆ ಅಧೀಕ್ಷಕರು ತಿಳಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ, ಕುಶಾಲ್ ನಗರ, ಮಡಿಕೇರಿ, ನಾಪೋಕ್ಲು, ಸೋಮವಾರಪೇಟೆ. ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಬಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಣ ರೀನಾ ಪ್ರಕಾಶ್ ನಿರ್ಮಾಣತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ, ಆಚೆಯಡ ಗಗನ್ ಗಣಪತಿ ನಿರ್ದೇಶನತ್ರ, ಪಟ್ಟೋಲೆ ಪಳಮೇಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ, ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ, ಈಂಡ ಪ್ರದರ್ಶನ ಇಂದುಲಿಂಜಿ ಅಂಜಂಗೆತ್ತನೆ, ವಿರಾಜ್ಪೇಟೆ ಕೊಡವ ಸಮಾಜತ್ಲು ಪೊಲಕ 11 ಮಜ್ಜನ ದಂಡು ವೈಪತ್ ಅಂಜಿ ಪಿಂಜ ಬೈಟ್ 7 ಗಂಟೆಗೆ ದಿನೋದಿ 4 ಪ್ರದರ್ಶನ ಕಾಂಬ. ಟಿಕೆಟ್ ಪ್ರದರ್ಶನ ಜಾಗತ್ಲೆ ಕಟ್ಟುವ ಮಾಜನ ಎಲ್ಲ ಬಂತು ಸಿನಿಮಾ ನೋಟಿತು ಒತ್ತಾಸೆ ತಾರಿಂದು ಕಟ್ಟಣಿತು ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಎಲ್ಲಾ ಕೊಡವ ಒಕ್ಕಮ ಜನಳೆ, ಕರ್ನಾಟಕ ಸರ್ಕಾರ ಪಿಂಜ ಕೊಡವ ಹಾಕಿ ಅಕಾಡೆಮಿರ ಆದನೆಲ್ಲು ಈ ಕಾಲ ಕೊಡವ ಒಕ್ಕಡೊಕ್ಕಡೋಳಲು ಅಪ್ಪಚ್ಚೋಳಂಡ ಒಕ್ಕ ಹಾಕಿ ನಮ್ಮೆ ಇದೇ March 18 ಶುರುವಾಪ. ಒಕ್ಕಪೆದ ನೊಂದವಣಿಕ February 16 ಆಕಿರಿ ದಿನ ಎಲ್ಲಾರು ಕೂಡಿ ಆಡಿತು ಗಿನ್ನಿಸ್ ದಾಖಲೆ ಮಾಡೋಣ. ನೋಂದಣಿ ಮಾಡುವಕ್ಕ ಇಕ್ಕ ಅನ್ನುವ ವಿಳಾಸತ್ನ ಸಂಪರ್ಕ ಮಾಡಿ. ಬಲ್ಲಮಾವುಟಿಲ್ ಅಪ್ಪಚ್ಚೋಳಂಡ ಮಿಥುನ್ ಮಾಚಯ್ಯ, ನಾಪೋಕುಲು ಅಪ್ಪಚ್ಚೋಳಂಡ ನವೀನ್ ಅಪ್ಪಯ್ಯ, ಕಾವೇರಿ ರೆಸ್ಟೋರೆಂಟ್, ಪೊನ್ನಾಡು ಸೂಪರ್ ಮಾರ್ಕೆಟ್, ಕುಲ್ಲೇಟಿರ ಅರುಣ್ ಬೇಬರ್, ಮೂರ್ನಾಡು ಕಂಬಿರಂಡ ಯೋಗೇಶ್ ರಾಣಿ ಎಂಟರ್ಪ್ರೈಸಸ್, ಮಡಿಕೇರಿ ಅಪ್ಪಚ್ಚೋಳಂಡ ರವಿ ಮಣ್ಣಪ್ಪ, ಕೊಡವ ಸಮಾಜದ ಪಕ್ಕ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ, ಕಾಲೂರ್ ಐಲಪ್ಪಂಡ ಕವನ್, ಪರ್ಲ್ ವ್ಯಾಲಿ ಅಡ್ವೆಂಚರ್ಸ್, ಮಾದಾಪುರತ್ ನಾಪಂಡ ಉಮೇಶ್, ಐಚಿಟ್ಟಿರ ಜಯಾನಂಜಪ್ಪ, ಚೆಟ್ಟಳ್ಳಿ ಪುತ್ತರಿರ ರಾಜೇಶ್, ಕಾಫಿ ಮಿಲ್ ಚೆಟ್ಟಳ್ಳಿ ಮುಖ್ಯ ರಸ್ತೆ. ശുണ്ടികോപ്പത്തില് അപ്പച്ചെട്ടോളണ്ട അജിത് അച്ചയ്യ്, വിരാജ്പേട്ടില് അപ്പച്ചെട്ടോളണ്ട സുരേഷ് കുമാർ, ക്രാസ്മിറ്റ് അഗ്രോ സൊല്യൂഷൻ, മാളേറ്റര ശ്രീനിവാസ് കുടവ സമാചാർ, മൂളേര ഉമേഷ് ഉത്തപ്പ്, മോഹൻ സർവീസ് സ്റ്റേഷൻ, ഗോണിക്കോപ്പത്തില് ലേൺ ആൻഡ് മീ സ്പോർട്സ് ഷോപ്പ്, സി ഡി മാദപ്പ, സി ഡി എം എന്റർപ്രൈസസ് മുഖ്യരസ്തെ, കൊല്ലംപേട്ടില് അയിനണ്ട ബോപ്പണ്ണ, കാവേരി എന്റർപ്രൈസസ്, പുതുക്കേരിയില് ചങ്കുലണ്ട സൂരജ്, ശ്രീമംഗലത്ത് കോളേര ബാബു, ഗണപതി സ്റ്റോർസ്, പെരുന്നാണില് കർത്തമാട മോഹൻ നാണയ്യ, പാളേലില് ആദ്യങ്കട പ്രകാശ് ചെങ്കപ്പ, ഗുരുകൃപ എന്റർപ്രൈസസ്, വിട്ടങ്കാലത്ത് മൂക്കച്ചണ്ട നാച്ചപ്പ്, എൻ ജെ ട്രേഡേഴ്സ് കൂർക്ക് എത്നിക് ഹാൾറ എതിക്കെ, അമ്മത്തില് മണ്ടപ്പണ്ട ഗണപതി എസ്റ്റേറ്റ് ലിങ്ക്സ്, മറുകോട് സിദ്ധാപുരത്ത് അപ്പച്ചട്ടോളണ്ട ഹരീഷ് സോമയ്യ ഡീപ് വുഡ്സ് എസ്റ്റേറ്റ്, കാക്കോട്ടുപറമ്പില് മേവട ചിന്നപ്പ സ്പോർട്സ് ആൻഡ് റിക്രിയേഷൻ ക്ലബ്, കടകത്തില് കോടിര റാബിൻ സുബയ്യ ബോബ്സ് കോൾഡ് സ്റ്റോറേജ്, പാറാണേല് അപ്പനേരവണ്ട രാജേഷ്, കക്കബേല് പറദണ്ട അശോക് ചിക്കൻ സെന്റർ, ചേരമ്പാണേല് പൊന്നച്ചട്ടിര മിത്ര. ರೀ ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗ್ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್, ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಂದೋಡ್ ಮಡಿಕೇರಿ. ಜನವರಿ 19 ಮರಣಪಟ್ಟ ಕೊಡಗರಹಳ್ಳಿ ಗ್ರಾಮ ಮೊಳ್ಳೆರ ಉತ್ತಪ್ಪ, ಜಾಜಾ ಅಂಡ ಪೊಣ್ಣು, ಪ್ರೇಮ ಅಂಡ ಮಾದ ಕಾರ್ಯ ನಾಳೆ ನಾರಾಚ ಪೊಲಾಕ 12:30 ಕೊಡಗರಹಳ್ಳಿಲುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕಕಾರ ಊರುಕಾರ ಬಿಂದು ಚಂಗಾದಿಯೆಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರೋನುಂದು ಮೊಳ್ಳೆರ ಉತ್ತಪ್ಪ ಜಾಜ ಮೋವೋ ಪಿಂಜ ಮೊಳ್ಳೆರ ಒಕ್ಕಕಾರ ಕೇಟಂಡಿತು. ಕೇಳುಗುರಿ, ನಾಳೆ ಬೆಳಿಗ್ಗೆ 9:00 ಕೊಡೋ ಸಿರಿ ಕಾರ್ಯಕ್ರಮದಲ್ಲಿ ಭೋಜಿ ಪದಕರ ಬಂಬಂಗ ಸಾಧಕಂಗಡ ಕೂಡ ತಕ್ಕಬಾಕ ಮಾಲಿಕೆಯಲ್ಲಿ ನಲ್ಲಮಕಡ ಶಂಭು ಸೋಮಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರಸಾರವಾಗುವುದು. ಕೊಡೋ ಸಿರಿ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 9:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ.